ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಭತ್ತದ ತಳಿಯ ಆರೈಕೆ ಕುರಿತು ಡಾಕ್ಟರ್ ಮಹಾಂತ ಶಿವಯೋಗಯ್ಯ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಆನಂತರ ವಿವಿಧ ಕಲಾವಿದರ ಧ್ವನಿಯಲ್ಲಿರುವಂತಹ ಕೆಲವು ಕೃಷಿ ಗೀತೆಗಳನ್ನ ಸಹ ಕೇಳುವಿರಿ. ಹಾಗಾದರೆ ಇಂದಿನ ಈ ಕಾರ್ಯಕ್ರಮಗಳು ನಿಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೂಡಿ ಬರಲಿವೆ ರೈತ ಬಾಂಧವರೇ. ಹಾಗಾದರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಭತ್ತದ ತಳಿ ಆರೈಕೆ ಕುರಿತು ಡಾಕ್ಟರ್ ಮಹಾಂತ ಶಿವಯೋಗಯ್ಯ ಅವರೊಂದಿಗೆ ಸಂದರ್ಶನದೊಂದಿಗೆ. ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ರಿಗೂ ನಮಸ್ಕಾರ ಹಾಗೂ ಸ್ವಾಗತ ಇಂದಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ. ನಮ್ಮ ರೈತರ ಬದುಕಿನಲ್ಲಿ ಸಾಕಷ್ಟು ಬೆಳೆಗಳು ಅವರ ಜೀವನ ಮಟ್ಟವನ್ನು, ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ನಿರ್ಧರಿಸಿ ಆ ಮುಖೇನ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾದಂಥ ಅನೇಕ ಬೆಳೆಗಳಿವೆ. ಒಂದಷ್ಟು ಜನ ನೀರಾವರಿ ಸೌಲಭ್ಯತೆಯ ಆಧಾರದ ಮೇರೆಗೆ ಮತ್ತು ಹವಾಗುಣದ ಆಧಾರದ ಮೇರೆಗೆ ನೀರಾವರಿ ಬೆಳೆಗಳು ಮತ್ತು ಬೇಸಿಗೆಯಲ್ಲಿ ಬೆಳೆಯುವಂಥ ಬೆಳೆಗಳು ಜೊತೆಗೆ ಈ ವಾಣಿಜ್ಯ ಬೆಳೆಗಳು ಕೂಡ ಬೆಳೆದು ಆ ಮುಖೇನ ತಮ್ಮ ಬದುಕನ್ನು ಕಟ್ಟಿಕೊಂಡಂಥ ಅನೇಕ ರೈತರು. ಇನ್ನು ವಿಶೇಷವಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶವನ್ನು ನಾವು ಗಮನಿಸಿದಾಗ ಇಲ್ಲಿ ನೀರಿನ ಲಭ್ಯತೆಯ ಆಧಾರದ ಮೇರೆಗೆ ಸಾಕಷ್ಟು ರೈತರು, ನಮ್ಮ ರೈತರ ಬದುಕಿನಲ್ಲಿ ಈ ಮಾನ್ಸೂನು ಜೂಜಾಡುತ್ತೆ ಅನ್ನುವಂಥ ಒಂದು ಮಾತನ್ನು ನಾವು ಅವಲೋಕಿಸಿದಾದರೆ ಹಿಂಗಾರು ಮತ್ತು ಮುಂಗಾರು ಹಂಗಾಮಿಗೆ ಎರಡು ರೀತಿಯಲ್ಲೂ ಕೂಡ ಭತ್ತವನ್ನು ಬೆಳೆಯುವಂಥ ರೈತರು ಈ ಅಚ್ಚುಕಟ್ಟು ಪ್ರದೇಶದಲ್ಲಿ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭತ್ತದ ತಳಿಗಳ ಆಯ್ಕೆ ಹೇಗೆ, ಈ ಮುಂಗಾರು ಹಂಗಾಮಿಗೆ ಯಾವ್ಯಾವ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಮತ್ತು ಹಿಂಗಾರು ಹಂಗಾಮಿಗೆ ಯಾವ್ಯಾವ ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಸೂಕ್ತ ಅನ್ನುವಂಥ ಅನೇಕ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸ್ಲಿಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಸಾಕಷ್ಟು ವಿಷಯಗಳನ್ನು ಅವರಿಂದ ತಿಳಿದುಕೊಳ್ಳೋಣಂತೆ. ಡಾಕ್ಟ್ರೆ ನಮಸ್ಕಾರ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾನು ಡಾಕ್ಟರ್ ಮಹಾಂತ ಶಿವಯೋಗಯ್ಯ, ತಳಿ ವಿಜ್ಞಾನಿಯಾಗಿ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಲ್ಲಿ ತಳಿ ಅಭಿವೃದ್ಧಿ ಮಾಡ್ತಾ ಇರ್ತೇನೆ. ಈಗ ರೈತ ಬಾಂಧವರಲ್ಲಿ ನಾನು ಏನಂತಂದರೆ ಕೆಲವು ತಳಿಗಳ ಬಗ್ಗೆ ಏನಂದರೆ, ಈಗ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಯಾವುದಂತಂದರೆ ಬಳ್ಳಾರಿ, ಕೊಪ್ಪಳ ಮತ್ತು ಈ ರಾಯಚೂರಲ್ಲಿ ಸುಮಾರು 3.5 ಲಕ್ಷ ಹೆಕ್ಟೇರ್ನಲ್ಲಿ ನಾವು ಮುಂಗಾರು ಮತ್ತು ಬೇಸಿಗೆಯಲ್ಲಿ ಭತ್ತದ ತಳಿಗಳನ್ನು ಬೆಳೀತಾ ಇದ್ದೀವಿ. ಮುಖ್ಯವಾಗಿ ಮುಂಗಾರಿನಲ್ಲಿ ಏನಾಗುತ್ತೆ ಅಂತಂದರೆ ಈ ತುಂಗಭದ್ರಾ ಡ್ಯಾಮ್ನಿಂದ ನೀರು ಬರೋದ್ರಿಂದ ಮುಂಗಾರಿನಲ್ಲಿ ನಮಗೆ ದೀರ್ಘವಾಗಿ ನೀರಿನ ಒಂದು ಲಭ್ಯತೆ ಇರೋದನ್ನು ನಾವು ಕಾಣ್ತಾ ಇರ್ತೀವಿ. ಅಂದರೆ ನಮಗೆ ಆಗಸ್ಟಿಂದ ಹಿಡಿದು ಡಿಸೆಂಬರ್ ತನಕ ನಮಗೆ ನೀರಿನ ಲಭ್ಯತೆ ಇರುತ್ತೆ. ಮತ್ತು ಬೇಸಿಗೆಯಲ್ಲಿ ಈಗ ಡಿಸೆಂಬರ್ನಿಂದ ನಮಗೆ ಮಾರ್ಚ್ ಅಥವಾ ಏಪ್ರಿಲ್ ತನಕ ನಮಗೆ ನೀರು ಇರುವುದನ್ನು ನಾವು ಕಾಣ್ತಾ ಇರ್ತೀವಿ. ಈಗಾಗಲೇ ರೈತರು ತಾವೆಲ್ಲ ಏನಂತಂದರೆ ಬೆಳೀತಾ ಇದ್ದೀರಿ, ಮುಂಗಾರಿನಲ್ಲಿ ನೀವು ಸೋನಾ ಮಸೂರಿ ತಳಿಯನ್ನು ಬೆಳೀತಾ ಇದ್ದೀರಿ, ಮತ್ತು ಹಿಂಗಾರಿನಲ್ಲಿ ಏನಂತಂದ್ರೆ ಅಲ್ಪಾವಧಿ ತಳಿಯನ್ನು ಬೆಳೀತಾ ಇದ್ದೀರಿ. ಸೊ ಈ ರೀತಿಯಾಗಿ ನೋಡಲಾಗಿ ನಾವು ಏನಪ್ಪ ಅಂತಂದ್ರೆ ಈಗ ಈ ಒಂದು ವಿಷಯದಲ್ಲಿ ಈಗ ಮುಂಗಾರಿನಲ್ಲಿ ನಾವು ಸೋನಾ ಮಸೂರಿ BPT 5204 ಏನ ರೈತರೆಲ್ಲ ಬೆಳೀತಿದ್ದೀರಲ್ಲ, ಇದು ಒಂದು ಉತ್ಕೃಷ್ಟವಾದಂತಹ ತಳಿ. ಈ ಒಂದು ತಳಿಗೆ ನಿಮಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಒಂದು ಲಾಭ ಇರೋದ್ರಿಂದ ನೀವು ಈ ಒಂದು ತಳಿಯನ್ನು ಬೆಳೀತಾ ಇದ್ದೀರಿ. ಈಗ ಈ ತಳಿಯನ್ನು ನೋಡಲಾಗಿ ಸುಮಾರು 90% ಈ ಒಂದು ಕ್ಷೇತ್ರದಲ್ಲಿ ಮುಂಗಾರಿನಲ್ಲಿ ನಾವು ಈ ಒಂದು ಸೋನಾ ಮಸೂರಿ ತಳಿಯನ್ನು ಕಾಣಬಹುದಾಗಿದೆ. ಆದರೆ ಏನಾಗ್ತಾ ಇದೆ ಅಂತಂದ್ರೆ ನೀವು ರೈತ ಬಾಂಧವರು ಈ ಒಂದು ತಳಿಯನ್ನು ನಾವು ಕಳೆದ ಒಂದು 30-35 ವರ್ಷದಿಂದ ಇದೇ ಒಂದು ತಳಿಯನ್ನು ನಾವು ಈ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ. ಹೀಗಾಗಿ ಈ ಒಂದು ಸೋನಾ ಮಸೂರಿ ತಳಿಗೆ ರೋಗ ಮತ್ತು ಕೀಟಬಾಧೆಯ ಒಂದು ಬಾಧೆ ಜಾಸ್ತಿ ಆಗೋದ್ರಿಂದ ರೈತರು ಈ ಒಂದು ತಳಿಯನ್ನು ಬೆಳೆಯೋದಕ್ಕೆ ಹೆಚ್ಚಿನ ಒಂದು ಖರ್ಚನ್ನು ಮಾಡಬೇಕಾಗ್ತಾ ಇದೆ. ಏನಂತಂದ್ರೆ ಈಗ ನಾನೆಲ್ಲ ರೈತರ ಜೊತೆ ಮಾತಾಡಿದಾಗ ಸರಿಸುಮಾರಾಗಿ 30,000 ರೂಪಾಯಿಯನ್ನು ಪ್ರತಿಯೊಬ್ಬ ರೈತರು 1 ಎಕರೆಗೆ ನೀವು ಖರ್ಚು ಮಾಡ್ತಾ ಇದ್ದೀರಿ. ಸೊ ಇದನ್ನು ನೋಡಲಾಗಿ ಏನಾಗ್ತಾ ಇದೆ ಅಂತಂದ್ರೆ ನಾವು ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಿಂದ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಿಂದ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿ ತಮಗೆಲ್ಲ ಶಿಫಾರಸು ಮಾಡಿದ್ದೀವಿ. ಮುಖ್ಯವಾಗಿ ಮುಂಗಾರಿನಲ್ಲಿ ನಾವು ತಮಗೆ ಯಾವ ತಳಿಗಳನ್ನು ಶಿಫಾರಸು ಮಾಡ್ತಿದ್ದೀವಿ ಅಂತಂದರೆ ಗಂಗಾವತಿ ಸೋನಾ ಅಂತ ಈಗಾಗಲೇ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ. ಈ ಗಂಗಾವತಿ ಸೋನಾ 130-135 ದಿನಕ್ಕೆ ಮಾಗುತ್ತಾ ಇದ್ದು ಇದು ಏನಂತಂದರೆ ಕಂದು ಜಿಗಿ ಹುಳುವಿನ ಬಾಧೆಯನ್ನು ತಡೆದುಕೊಂಡು ಹಾಗೂ ಸೌಳು ಮಣ್ಣಿನ ನಿರೋಧಕ ಶಕ್ತಿ ಅಂದರೆ 6-8 dSi/m ಅನ್ನಿಸ್ತು ಸೌಳಿನಲ್ಲಿ ಇದು ಹೆಚ್ಚಿನ ಕಾಳಿನ ಇಳುವರಿಯ ಸಾಮರ್ಥ್ಯವನ್ನು ಕೊಡುವಂತಹ ತಳಿಯಾಗಿದ್ದು ಇದನ್ನು ನಾವು ಈಗಾಗಲೇ ಕಳೆದ ಒಂದು 7-8 ವರ್ಷದ ಹಿಂದೆನೇ ಈ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಈ ಒಂದು ತಳಿಯನ್ನು ರೈತರು ಬೆಳ್ಕೋಬಹುದು. ಈಗ ಸೋನಾ ಮಸೂರಿ ಬದಲಾಗಿ ಗಂಗಾವತಿ ಸೋನಾ ಅಂತ ಬೆಳೆದ್ರೆ ರೈತರಿಗೆ ಏನಂತಂದ್ರೆ ತಾವು ಮಾರುಕಟ್ಟೆಯಲ್ಲಿ ಇದನ್ನು ಸೋನಾ ಮಸೂರಿ ಅಂತಲೇ ನೀವು ಈ ಒಂದು ತಳಿಯನ್ನು ಮಾರಾಟ ಮಾಡಬಹುದು. ಯಾಕೆಂದರೆ ಕಾಳಿನ ಗಾತ್ರ ಮತ್ತು ಇದರ ಏನು ಊಟದ ಗುಣಮಟ್ಟ ಸೋನಾ ಮಸೂರಿಗೆ ಸಮನಾಗಿರುತ್ತೆ. ಇದನ್ನು ಬೆಳೆಯೋದ್ರಿಂದ ರೈತರಿಗೆ ಖರ್ಚು ಕಡಿಮೆ ಆಗುತ್ತೆ. 30,000 ಬದಲು ನೀವು 15-20,000 ಅಂದರೆ 10,000 ರೂಪಾಯಿ ನೀವು ಎಕರೆಗೆ ಉಳಿಸಬಹುದು ಈ ಒಂದು ತಳಿಯನ್ನು ಮುಂಗಾರಿನಲ್ಲಿ ಬೆಳೆಯೋದ್ರಿಂದ. ಅದೇ ರೀತಿಯಾಗಿ ಈಗ ಏನಾಗ್ತಾ ಇದೆ ವಾಸ್ತವವಾಗಿ ಅಂತಂದರೆ ಈಗ ಕಳೆದ 2-3 ವರ್ಷದಿಂದ ನೋಡ್ತಾ ಇದ್ದೀವಿ ನಾವು ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಿಂದ ನೀರು ನಮಗೆ ಟೈಮ್ಲಿ ಅಂದರೆ ಸೂಕ್ತ ಸಮಯದಲ್ಲಿ ನಮಗೆ ದೊರಕ್ತಾ ಇಲ್ಲ. ಅಂದರೆ ಮುಂಗಾರಿನ ಹಂಗಾಮಿನಲ್ಲಿ ಹೇರಳವಾಗಿ ಮಳೆ ಆಗದೇ ಇದ್ದ ಕಾರಣ ಡ್ಯಾಮ್ ತುಂಬೋದಿಲ್ಲ. ಡ್ಯಾಮ್ ತುಂಬೋದು ಲೇಟ್ ಆದದಕ್ಕೆ ನಮಗೆ ಆಗಸ್ಟ್ನಲ್ಲಿ ಬರಬೇಕಾದಂಥ ನೀರು ಸೆಪ್ಟೆಂಬರು ಅಥವಾ 15 ಸೆಪ್ಟೆಂಬರ್ಗೆ ನಮಗೆ ಸಿಗ್ತಾ ಇದೆ ನೀರಿನ ಲಭ್ಯತೆ. ಸೊ ಈ ಒಂದು ವಾಸ್ತವ ಸಮಯದಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರು ದೀರ್ಘಾವಧಿ ತಳಿಯಾದಂಥ ಸೋನಾ ಮಸೂರಿಯನ್ನು ಬೆಳೆಯೋದ್ರಿಂದ ತಮಗೆ ಈಗಾಗಲೇ ಗೊತ್ತಾಗಿದೆ. ಯಾಕಂದರೆ ನೀರು ಲೇಟಾಗಿ ಬರೋದರಿಂದ ಸಸಿ ಮಡಿ ನೀವು ಜೂನ್ ಅಥವಾ ಜುಲೈಲಿ ಸಸಿ ಮಡಿ ಮಾಡಿರ್ತೀರಿ, ಅದು ಆಗಸ್ಟಲ್ಲಿ ಬಂದರೆ ನಿಮಗೆ 30-40 ದಿನದ ಸಸಿ ಇರ್ತವೆ ನಾಟಿ ಮಾಡ್ತೀರಿ. ಅಕಸ್ಮಾತ್ ನೀರು ಲೇಟಾಗಿ ಬರ್ತಾ ಇದೆ, ಈಗ ಸೆಪ್ಟೆಂಬರ್ಗೆ ಬಂತು ಈ ಸಲ ಅಂದರೆ ಹೋದ ವರ್ಷ ಸೆಪ್ಟೆಂಬರ್ಗೆ ಬಿಟ್ಟಾಗ ಏನಾಯಿತು, ಈ ಸಲನೂ ಸೆಪ್ಟೆಂಬರ್ 1st week ಬಿಟ್ಟರು. ಈಗೇನಾಗುತ್ತೆ ಸೋನಾ ಮಸೂರಿ ಸಸಿ ಆಲೆ ನಿಮಗೆ 60 ದಿನದ ಸಸಿ ಆಗಿಬಿಡ್ತವೆ. ಕೆಲವು ರೈತರು 70 ದಿನದ ಸಸಿನೂ ನೀವು ನಾಟಿ ಮಾಡ್ತಾ ಇದ್ದೀರಿ. ಇದರಿಂದ ಏನಾಗುತ್ತೆ, ನಿಮಗೆ ಖರ್ಚು ಜಾಸ್ತಿ ಆಗ್ತಾ ಇದೆ, ಹಾಗೂ ಏನಾಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಇಳುವರಿ ನಿಮಗೆ ಕಡಿಮೆ ಬರ್ತಾ ಇದೆ. ಸೊ ಆ ಒಂದು ಸಂದರ್ಭದಲ್ಲಿ ನೀವು ಅವಶ್ಯಕತೆಗೆ ತಕ್ಕಂತೆ ಅಥವಾ ಈ ವಾತಾವರಣಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ಅಂದರೆ ಪರಿವರ್ತನೆಯ ಜಗದ ನಿಯಮ ಅಂತ ಈಗಾಗಲೇ ನಮಗೆ ಗೊತ್ತಿದೆಯಲ್ಲ, ಆ ಥರ ನಾವು ಈ ವಾತಾವರಣ ಯಾವ ಥರ ಚೇಂಜ್ ಆಗುತ್ತೆ ಆ ಥರ ನಾವು ರೈತರು ಪರಿವರ್ತನೆ ಆಗಬೇಕು. ಈಗ ನಾವು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನೀರು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಿಂದ ಲೇಟಾಗಿ ಬಂದರೆ ಆವಾಗ ತಾವು ಸೋನಾ ಮಸೂರಿ ಅಥವಾ ದೀರ್ಘಾವಧಿ ತಳಿ 70-80 ದಿನದ ಸಸಿಗಳನ್ನು ನಾಟಿ ಮಾಡೋ ಬದಲು ಅಲ್ಪಾವಧಿ ತಳಿಗಳಿಗೆ ತಾವು ಮಾರು ಹೋಗಬೇಕು. ಅಂದರೆ ಮುಂಗಾರು ಹಂಗಾಮಿನಲ್ಲೇ ನೀವೇನು ಮಾಡಬೇಕು ಅಂತಂದರೆ ಈಗ ಅಲ್ಪಾವಧಿ ತಳಿಗಳಾದಂತಹ ನಮ್ಮದು ಏನಂತಂದರೆ RNR 15048 ಅಂತಿದೆ. ಈಗ ನಾವು ಇದನ್ನ ಪ್ರಾಯೋಗಿಕವಾಗಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಿಂದ ಮುಂದಿನ ವರ್ಷದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇದು ಈ ಒಂದು ನಮ್ಮ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲೇ RNR 15048 ಅನ್ನೋ ಒಂದು ತಳಿ, ಅಲ್ಪಾವಧಿ ತಳಿ, ಬಹಳ ಚೆನ್ನಾಗಿ ಇಳುವರಿಯನ್ನು ಕೊಡ್ತಾ ಇದೆ. ರೈತರಿಗೆ ಮಾರುಕಟ್ಟೆ ಬೆಲೆಯೂ ಚೆನ್ನಾಗಿರೋದ್ರಿಂದ ಈ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಈಗಾಗಲೇ ಬಹಳ ಜನ ರೈತರು ಇದನ್ನು ಬೆಳೀತಾ ಇದ್ದಾರೆ. ಇದು ನಿಮ್ಗೇನಂತಂದ್ರೆ ಈಗ ಲೇಟಾಗಿ ನೀರು ಬಂದಾಗ ಇಂಥ ಅಲ್ಪಾವಧಿ ತಳಿಗಳನ್ನು ತಾವು ಆಯ್ಕೆ ಮಾಡಿಕೊಂಡು ನೀವು ಇವನ್ ಈ ಒಂದು ತಳಿಯನ್ನು ನೀವು ಆಗಸ್ಟ್ ಕೊನೆ ವಾರದಲ್ಲಿ ನಾಟಿ ಮಾಡಿದ್ರು ನಿಮಗೆ ಬರುತ್ತೆ. ಅದು ಸೆಪ್ಟೆಂಬರ್ 1st ವೀಕಲ್ಲಿ ಒಂದನೇ ವಾರದಲ್ಲಿ ನೀವು ನಾಟಿ ಮಾಡಿದ್ರು ಆಗಸ್ಟ್ 1-30 ದಿನ ಸಸಿಗಳನ್ನು ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ನವಂಬರ್ ಎಂಡಿಗೆ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ಕೊಯ್ಯೋದಕ್ಕೆ ಬರುತ್ತೆ. ನೀವು ಹಾಗಂತ ಹೇಳಿ ಈ ಒಂದು ಅಲ್ಪಾವಧಿ ತಳಿಯನ್ನು ಈಗ ನಾವು ಹೋದ ವರ್ಷ ನೋಡಿದಾಗ ಕೆಲವು ರೈತರು ಅಕ್ಟೋಬರ್ನಲ್ಲಿ ಇದನ್ನು ಸಸಿ ಮಡಿ ಮಾಡಿ ನವಂಬರ್ನಲ್ಲಿ ಹಚ್ಚಿದರು. ನವಂಬರ್ನಲ್ಲಿ ಹಚ್ಚಿದ ನಮಗೆ ಕೇಳಿದರು, ಸರ್ ಎಲ್ಲ ಇದು ಜೋಳ ಆಗೈತ್ರಿ ಅಂತ ನಮಗೆಲ್ಲ ಫೋನ್ ಮಾಡಿ ಹೇಳಿದ್ರು. ಹೌದು, ಇದು ನೀವು ನವಂಬರ್ನಲ್ಲಿ ನಾಟಿ ಮಾಡಿದರೆ, ಸೆಪ್ಟೆಂಬರ್ನಲ್ಲಿ ನೀವು ಸಸಿ ಮಡಿ ಮಾಡಿ ನವಂಬರ್ನಲ್ಲಿ ನೀವು ನಾಟಿ ಮಾಡಿದರೆ ಏನಾಗುತ್ತೆ ಅಂತಂದರೆ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಚಳಿ ಬಾಧೆ ಇರೋದರಿಂದ ಈ ಒಂದು ತಳಿ ಏನಾಗುತ್ತೆ, ಚಳಿ ಬಾಧೆ ತಡೆದುಕೊಳ್ಳೋದಿಲ್ಲ. ಈ ತಳಿ ಜೊಳ್ಳಾಗೋ ಸಾಧ್ಯತೆಗಳು ಬಹಳ ಇರ್ತವೆ. ಹೀಗಾಗಿ ನೀವು ಯಾವುದೇ ಒಂದು ತಳಿಗೆ ಸೂಕ್ತವಾದ ಬಿತ್ತನೆಯ ಕಾಲ, ಸೂಕ್ತವಾದ ನಾಟಿ ಮಾಡುವ ಕಾಲ ಅಂತಿರುತ್ತೆ. ಅದಕ್ಕೆ ಅನುಗುಣವಾಗಿ ನಾವು ಭತ್ತವನ್ನು ತಳಿಗಳನ್ನು ಆಯ್ಕೆ ಮಾಡಿಕೋಬೇಕಾಗತ್ತೆ. ಹಾಗಂತೇಳಿ ನಮ್ಮಲ್ಲಿ ಭತ್ತ ಬೆಳೆಯೋದಕ್ಕೆ ಹಿಂಗಾರು ಹಂಗಾಮು ಅಂತಿಲ್ಲ. ಭತ್ತ ಬೆಳೆಯೋದಕ್ಕೆ ಸೂಕ್ತವಾದ ಹಂಗಾಮು ಅಂದರೆ ಮುಂಗಾರು ಹಂಗಾಮು, ಬಿಟ್ಟರೆ ಬೇಸಿಗೆ ಹಂಗಾಮು ಅಂತ ನಾವು ವೈಜ್ಞಾನಿಕವಾಗಿ ವಿಂಗಡಣೆ ಮಾಡಿದ್ದೀವಿ. ಹಿಂಗಾರು ಹಂಗಾಮಿಗೆ ಯಾವುದು ಭತ್ತದ ತಳಿಯನ್ನು ಬೆಳೆಯಬಾರದು ರೈತರು, ಯಾಕಂತಂದರೆ ಅದು ಚಳಿಯ ಬಾಧೆಗೆ ಸಿಕ್ಕಾಕ್ಕೊಳ್ಳುತ್ತೆ, ಸಿಕ್ಕಾಕ್ಕೊಂಡು ಜೊಳ್ಳಾಗುವ ಸಾಧ್ಯತೆಗಳು ಬಹಳ ಇರುತ್ತೆ. ಅದಕ್ಕೆ ಯಾರು ದಯವಿಟ್ಟು ರೈತರು ನವಂಬರಲ್ಲಿ ನಾಟಿ ಮಾಡೋದಕ್ಕೆ ಹೋಗಬಾರ್ದು ರೈತರು. ಸೊ ಇದೇ ರೀತಿಯಾಗಿ ಇನ್ನೂ ನಾವು ಏನಂತಾರೆ, ಮುಂಗಾರು ಹಂಗಾಮಿನಲ್ಲಿ ನೀವು ನೀರು ಲೇಟಾಗಿ ಬಂತು ಅಂಥೇಳಿ ನೀವು ಸೋನಾ ಮಸೂರಿನ ತಡವಾಗಿ ನಾಟಿ ಮಾಡಿ ಸೆಪ್ಟೆಂಬರಲ್ಲಿ ನಾಟಿ ಮಾಡಿದರೆ ಏನಾಗುತ್ತೆ, ಅಕ್ಟೋಬರ್, ನವಂಬರ್, ಡಿಸೆಂಬರ್ಗೆ ಅಥವಾ ಅದು ಚಳಿಗೆ, ಚಳಿ ಬಾಧೆಗೆ ಸಿಕ್ಕೊಂಡ್ಬಿಡ್ತ ಸೋನಾ ಮಸೂರು ತಳಿ, ಚಳಿಯ ಬಾಧೆಗೆ ಅದು ಸಿಕ್ಕೊಂತು ಅಂತಂದರೆ ತೆನೆ ಹೊರಗೆ ಬರೋದಿಲ್ಲ. ಈ ಬಾವುಟ ಎಲೆಯಿಂದ ಅದು ತೆನೆ ಹೊರಗೆ ಬರಲಾರದೆ ಅದೇನಾಗುತ್ತೆ, ಎಷ್ಟು ಬಾವುಟ ಎಲೆಯಲ್ಲಿ ಅದು ಸಿಲುಕಿ ಹಾಕ್ಕೊಂಡಿರುತ್ತೆ ಅಷ್ಟು ಕಾಳು ಜೋಳಾಗ್ತವೆ. ಈಗಾಗಲೇ ನಿಮ್ಗೆ ಗೊತ್ತಿದೆ ಈ ಒಂದು ವಿಷಯ. ಈ ಒಂದು ಅದಕ್ಕೆ ನೀವು ರೈತರು ಈಗ ಕಾಲಕ್ಕೆ ತಕ್ಕಂತೆ ಅಥವಾ ನೀರಿನ ಒಂದು ಅವೈಲೇಬಿಲಿಟಿ, ನೀರು ಸಿಗುವ ಸಾಧ್ಯತೆಯ ಮೇರೆಗೆ ನೀವು ತಳಿಗಳನ್ನು ಆಯ್ಕೆ ಮಾಡಿಕೋಬೇಕು. ನೀರು ಕರೆಕ್ಟ್ ಟೈಮ್ಗೆ ಅಂದರೆ ಸರಿಯಾದ ಸಮಯಕ್ಕೆ ಆಗಸ್ಟಲ್ಲಿ ಬಂದರೆ ದೀರ್ಘಾವಧಿ ತಳಿಯಾದಂಥ ಸೋನಾ ಮಸೂರಿಗೆ ಹೋಗ್ರಿ. ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಗಂಗಾವತಿ ಸೋನಾ, ಇನ್ನೂ ಲೇಟ್ ಆಯಿತು ಅಂತಂದರೆ ಅಲ್ಪಾವಧಿ ತಳಿಗಳಾದಂಥ ಈ RNR 15048 ಅಥವಾ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಿಂದ ಅಲ್ಪಾವಧಿ ತಳಿ ಬಿಡುಗಡೆ ಮಾಡಿದ್ದೀವಿ. GNV 10-89 ಅಂತ ಈಗಾಗಲೇ 2017 ಬಿಡುಗಡೆ ಮಾಡಿದ್ದೀವಿ. ಇದು ನಿಮಗೆ 4 ತಿಂಗಳಲ್ಲಿ ನಿಮಗೆ ಇಳುವರಿಯನ್ನು ಕೊಡುವಂತಹ ತಳಿ ಅಂದರೆ 120-125 ದಿನಕ್ಕೆ ನಿಮಗೆ ಸೋನಾ ಮೊಸರಿಗಿಂತ 10-15% ಇಳುವರಿಯನ್ನು ಹೆಚ್ಚಿಗೆ ಕೊಡ್ತಾ ಇರುತ್ತೆ GNV 10-89. ಆಮೇಲೆ ಈ ಒಂದು ತಳಿ GNV 10-89 ಬೆಂಕಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದಂತಹ ತಳಿ. ಇವು ಏನಂತಂದರೆ ಮುಂಗಾರು ಹಂಗಾಮಿನಲ್ಲಿ ರೈತರು ಇದನ್ನ ಬೆಳ್ಕೊಳ್ಬಹುದು. ಅದೇ ರೀತಿಯಾಗಿ ನಾವು ಈ ಒಂದು ವರ್ಷ 2019 ನಾವು ಸುಧಾರಿತ ಸೋನಾ ಮಸೂರಿ ಅಥವಾ RP Bio 226 ಅಥವಾ ಇಂಪ್ರೂವ್ಡ್ ಸೋನಾ ಮಸೂರಿ ಅಂತೇಳಿ ನಾವು ಒಂದು ತಳಿಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಬಿಡುಗಡೆ ಮಾಡಿದ್ದೀವಿ. ಈ ತಳಿಯ ಮುಖ್ಯ ಲಕ್ಷಣಗಳೇನಂದರೆ ಇದು ನೀವೇನು ವೈರ್ಲೆಸ್ ಅಂತೀರಲ್ಲ ಅಥವಾ BLB ಅಂತ ನಾವು ದುಂಡಾಣು ಅಂಗಮಾರಿ ರೋಗ ಅಂತ ಹೇಳ್ತೀವಿ. ಆ ಒಂದು ರೋಗ ನೀವೆಲ್ಲ ರೈತರು ಇದನ್ನ ವೈರ್ಲೆಸ್ ಅಥವಾ ಗರಿ ಒಣಗ ರೋಗ ಅಂತ ಹೇಳ್ತೀರಿ. ಈ ರೋಗವನ್ನು ತಡೆದುಕೊಳ್ಳುವಂತಹ ಶಕ್ತಿ ಇದೆ ಈ ಒಂದು ತಳಿಗೆ. ಈ ತಳಿನೋ ಏನು, ಇದು ಸೋನಾ ಮಸೂರಿಗೆ ನಾವು 3 ರೋಗ ನಿರೋಧಕ, ದುಂಡಾಣು ಅಂಗಮಾರಿ ರೋಗ ನಿರೋಧಕ ವಂಶವಾಹಿನಿಗಳನ್ನು ಆ ಒಂದು ಸೋನಾ ಮಸೂರಿಯಲ್ಲಿ ತಳಿಯಲ್ಲಿ ಹಾಕಿ ನಾವು ಇದನ್ನು ಅಭಿವೃದ್ಧಿಪಡಿಸಿ ನಮ್ಮ ಒಂದು ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಇದನ್ನ ಬಿಡುಗಡೆ ಮಾಡಿದ್ದೀವಿ. ಈಗ ನಾ ಹೇಳಿದಂಥ ಇವೆಲ್ಲ ತಳಿಗಳ ಬೀಜ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಲ್ಲಿ ತಮಗೆ ಲಭ್ಯವಿರ್ತವೆ. ಇವು ತಾವು ರೈತರು ಈ ಒಂದು ಬೀಜಗಳನ್ನು ಇಲ್ಲೇ ಖರೀದಿಸಿ ಇದರ ಲಾಭವನ್ನು ಪಡೆದುಕೊಳ್ಳಬೇಕಂತ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ಬೇಸಿಗೆ ಹಂಗಾಮಿಗೆ ಬಂದರೆ ನಾವು ಏನಂತಂದರೆ ತಳಿಗಳನ್ನು ಯಾವ ರೀತಿ ಆಯ್ಕೆ ಮಾಡಿಕೊಳ್ಳಬೇಕು ಅಂತಂದರೆ, ಈಗ ಬೇಸಿಗೆ ಹಂಗಾಮಿನಲ್ಲಿ ನಾವು ಡಿಸೆಂಬರ್ನಲ್ಲಿ ಸಸಿ ಮಡಿಗೆ ಹಾಕ್ಕೊಂಡು ಜನವರಿ 1ನೇ ವಾರದಲ್ಲಿ ಅಂದರೆ ಸಂಕ್ರಮಣಕ್ಕಿಂತ ಮೊದಲೇ ನಾವು ಈ ಸಸಿಗಳನ್ನು ನಾಟಿಯನ್ನು ಮಾಡಬೇಕು. ನಾಟಿ ಮಾಡಿದರೆ ನಮಗೆ ಒಳ್ಳೆಯ ಇಳುವರಿಯನ್ನು ನಾವು ಬೇಸಿಗೆಯಲ್ಲಿ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಬೇಸಿಗೆಯಲ್ಲಿ ನಮಗೆ 4 ತಿಂಗಳು ನಮಗೆ ನೀರಿನ ಲಭ್ಯ ಇರ್ತದೆ 4 ತಿಂಗಳು, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಮಾರ್ಚ್ ತನಕ ನಮಗೆ ನೀರು ಸಿಕ್ಕರೆ ಸಾಕು, ನಾವು ಅಲ್ಪಾವಧಿ ತಳಿಗಳನ್ನು ಬೆಳಕೋಬಹುದು. ಈಗ ಅಲ್ಪಾವಧಿ ತಳಿಗಳಲ್ಲಿ ಮುಖ್ಯವಾಗಿ ನಾವು ಈಗ ಇಲ್ಲಿ ಈ ಒಂದು ಕಳೆದ ಒಂದು 3-4 ವರ್ಷದಿಂದ ನಾವು ನೋಡಿದರೆ ನಮಗೆ ಈ ವರ್ಷ 2019 ನಮಗೆ ಬೇಸಿಗೆ ಹಂಗಾಮಿಗೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ನೀರು ಸಿಕ್ಕಿದೆ. ಹಾಗಾಗಿ ರೈತರು ಈ ಅಲ್ಪಾವಧಿ ತಳಿಯಾದಂಥ RNR 15048 ಈ ಒಂದು ತಳಿಯನ್ನು ರೈತರು ಬೆಳ್ಕೋಬಹುದು. ಈ ಒಂದು ತಳಿ ಅಲ್ಪಾವಧಿ, ಹಾಗೂ ಇದು ಏನಂತಂದರೆ ಸೋನಾ ಮಸೂರಿ ಅಷ್ಟೇ ನಿಮಗೆ ಮಾರುಕಟ್ಟೆಯಲ್ಲಿ ಏನಂತಂದರೆ ಬೆಲೆ ಸಿಗುತ್ತೆ. ಅದೇ ರೀತಿಯಾಗಿ ಈಗ ನಾವು ನೋಡಿದ ಹಾಗೆ ನಮ್ಮ ಒಂದು ಏನಂತಂದರೆ ತಾಂತ್ರಿಕ ಮಾಹಿತಿಯಲ್ಲಿ ಕಂಡು ಬಂದಿದ್ದು ಏನಂತಂದರೆ ಈಗ ಸೋನಾ ಮಸೂರಿ ತಳಿ ಇದು ಕಳೆದ ಒಂದು 8-10 ವರ್ಷದಿಂದ ರೈತರು ಬೆಳೀತಿದ್ರಿ. ಇದು ಒಂದು ಅಲ್ಪಾವಧಿ ತಳಿಯಾಗಿದ್ದು ಈ ಕಾವೇರಿ ಸೋನಾನು ತಾವು ರೈತರು ಈ ಒಂದು ಬೇಸಿಗೆ ಹಂಗಾಮಿನಲ್ಲಿ ಬೆಳಿಬೋದು ಕಾವೇರಿ ಸೋನಾನು. ಅದೇ ಅಲ್ಲದೆ ನಾವು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಿಂದ ಒಂದು ಅಲ್ಪಾವಧಿ ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದು 110 ದಿನಕ್ಕೆ ಮಾಗುವಂತಹ ತಳಿ. ಇದರ ಹೆಸರು ಗಂಗಾವತಿ ಎಮರ್ಜೆನ್ಸಿ ಅಂತ ಇಟ್ಟು ನಾವು ಇದನ್ನ ಬಿಡುಗಡೆ ಮಾಡಿದ್ದೀವಿ. ಇದು 2018 ಬಿಡುಗಡೆ ಆಗಿದೆ, ಗಂಗಾವತಿ ಎಮರ್ಜೆನ್ಸಿ ಅಂಥೇಳಿ. ಇದು 110-115 ದಿನದಲ್ಲಿ ಮಾಗುತ್ತೆ. 30 ದಿನ ಸಸಿ ನೀವು ನಾಟಿ ಮಾಡಿದರೆ ಇನ್ನೊಂದು 80-85 ದಿನಕ್ಕೆ ನೀವು ಕೊಯ್ಯಬಹುದು. ಈ ಒಂದು ತಳಿಯ ಬೀಜವು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಲ್ಲಿ ಲಭ್ಯವಿರುತ್ತೆ. ಇದನ್ನು ತಾವು ಏನಂತಂದ್ರೆ ಉಪಯೋಗ ಮಾಡಿಕೊಂಡು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ನಾವು ಗಂಗಾವತಿ ಸೋನಾ ಈ ಒಂದು ತಳಿಯನ್ನು ನಾವು ಬೇಸಿಗೆ ಹಂಗಾಮಿಗಾಗಿ ನಾವು ಶಿಫಾರಸು ಮಾಡಿದ್ದೀವಿ. ಇದು ಮುಂಗಾರಿಗಿಂತ ನಿಮಗೆ ಬೇಸಿಗೆ ಹಂಗಾಮಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಕೊಡ್ತಾ ಇರುತ್ತೆ, ಖರ್ಚು ಕಡಿಮೆ. ಯಾಕಂದರೆ ಬೇಸಿಗೆ ಹಂಗಾಮಿನಲ್ಲಿ ರೋಗ ಮತ್ತು ಕೀಟಬಾಧೆ ಕಡಿಮೆ ಇರೋದರಿಂದ ನಾವು ಭತ್ತದಲ್ಲಿ ಹೆಚ್ಚಿನ ಇಳುವರಿಯನ್ನು ನಾವು ಮುಂಗಾರು ಹಂಗಾಮಿನಲ್ಲಿ ಪಡೆದುಕೊಳ್ಳಬಹುದು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ರೈತರಿಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಾನು ರೈತರಿಗೆ ಮುಖ್ಯವಾಗಿ ಕೆಲವು ಅಂಶಗಳನ್ನು ಗಮನಕ್ಕೆ ತರೋದು ಏನಂತಂದರೆ, ರೈತರು ಈಗ ನೀರು ಸಿಗುವ ಸೌಲಭ್ಯದ ಮೇರೆಗೆ ತಳಿಗಳನ್ನು ಆಯ್ಕೆ ಮಾಡುವುದಲ್ಲದೆ ಅವರ ಒಂದು ಏನಂತಂದ್ರೆ ಮಣ್ಣಿನ ಹಾಗೂ ನೀರಿನ ಗುಣದ ಮೇಲೆ ರೈತರು ತಳಿಗಳನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯವಾದುದು. ಯಾಕಂತಂದರೆ ಎಲ್ಲ ತಳಿಗಳು ಈ ಎಲ್ಲ ಭೂಮಿಗೆ ಸೂಕ್ತವಾದಂಥ ಅಥವಾ ಸೂಕ್ತವಾಗಿವೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಈಗಾಗಲೇ ನಮ್ಮ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ 1.5 ಲಕ್ಷ ಹೆಕ್ಟೇರ್ನಲ್ಲಿ ಸರಿಸುಮಾರು 1 ಲಕ್ಷ ಹೆಕ್ಟೇರ್ನಷ್ಟು ಭೂಮಿ ಈಗಾಗಲೇ ಸೌಳಾಗಿ ಈಗ ಪರಿವರ್ತನೆ ಆಗಿದೆ. ಆದ್ದರಿಂದ ಸೌಳು ಭೂಮಿ ತಮ್ಮದು ರೈತರದಿತ್ತು ಅಂತಂದರೆ ಆ ಒಂದು ಭೂಮಿಗೆ ಸೌಳು ನಿರೋಧಕತೆ ಇರುವಂತಹ ತಳಿಗಳನ್ನು ರೈತರು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗಾಗಿ ಸೌಳು ನಿರೋಧಕ ತಳಿಗಳು ಯಾವುವು, ಎಂಥದ್ದು ಆಯ್ಕೆ ಮಾಡ್ಕೋಬೋದ್ರಿ ಸರ್ ಅಂತ ಕೇಳಿದರೆ, ಈಗ ನಾವು ಮೊದಲನೇದಾಗಿ ನಮ್ಮ ಒಂದು ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಿಂದ ಸೌಳು ನಿರೋಧಕ ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದರ ಹೆಸರು CSR 22 ಅಂಥೇಳಿ. ಇದು ಸ್ವಲ್ಪ ಸೌಳು ಭೂಮಿ 10 dSi/m ಸೌಳು ಇದ್ರೂ ರೈತರು ಈ ಒಂದು ತಳಿಯನ್ನು ಬೆಳೆಕೊಳ್ಳಬಹುದು. ಈ CSR 22 ಅನ್ನೋದು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಲ್ಲಿ ಬೀಜ ಸಿಗ್ತಾ ಇರುತ್ತೆ. ಈ ಒಂದು ತಳಿಯ ಲಕ್ಷಣಗಳು ಏನಂತಂದರೆ, ಇದು 130-135 ದಿನಕ್ಕೆ ಮಾಗುವಂತಹ ತಳಿ, ಸೌಳನ್ನು ತಡೆದುಕೊಂಡು ನಿಮಗೆ ಹೆಚ್ಚಿನ ಇಳುವರಿಯನ್ನು ಕೊಡ್ತಾ ಇರುತ್ತೆ. ಹಾಗೂ ಈ ಒಂದು ತಳಿ ಏನಂತಂದರೆ ಭತ್ತ, ಮಂಡಕ್ಕಿ ಮತ್ತು ಅವಲಕ್ಕಿ ಮಾಡೋಕ್ಕೆ ಸೂಕ್ತವಾಗಿರುತ್ತೆ. ಇದು ನಿಮಗೆ ದಾವಣಗೆರೆ ಮಾರ್ಕೆಟಲ್ಲಿ ಹೆಚ್ಚಿನ ಒಂದು ಬೆಲೆ ಸಿಗುವಂತಹ ಭತ್ತವಾಗಿ ಈ ಒಂದು ತಳಿ ಇರುತ್ತೆ. ಅದೇ ರೀತಿಯಾಗಿ ಈಗ ನೀವು ತಳಿಗಳ ಆಯ್ಕೆ ಮಾಡಬೇಕಾದಾಗ ನಿಮ್ಮ ಒಂದು ಕ್ಷೇತ್ರದಲ್ಲಿ ಈಗ ವೈರ್ಲೆಸ್ ಡಿಸೀಸ್ ಜಾಸ್ತಿ ಬಂದಿತ್ತು ಅಥವಾ ದುಂಡಾಣು ಅಂಗಮ ರೋಗ ಜಾಸ್ತಿ ಬರ್ತಾ ಇತ್ತು ಅಂತಂದರೆ ಅಲ್ಲಿ ನೀವು ನಿರೋಧಕದ ಇರುವಂಥ ತಳಿ, ಉದಾಹರಣೆಗೆ ದುಂಡಾಣು ಅಂಗಮಾರಿ ರೋಗ ನಿರೋಧಕ ತಳಿ ಅಂತ ಹೇಳಿದ್ನಲ್ಲ, RP Bio 226 ಅಥವಾ ಇಂಪ್ರೂವ್ಡ್ ಸೋನಾ ಮಸೂರಿ, ಇಂತಹ ತಳಿಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಹಾಕಬೇಕು ಆ ಒಂದು ತಳಿಗೆ. ಅಂದಲ್ಲಿ ಮಾತ್ರ ನಾವು ರೈತರು ಹೆಚ್ಚಿನ ಒಂದು ಆದಾಯವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ನೀವು ಯಾರೋ ರೈತ ತಮ್ಮ ಬಾಜು ಜಮೀನಿನಲ್ಲಿ ಹಾಕ್ತಾನೆ ಅಂತೇಳಿ ನೀವು ಹಾಕ್ಬೇಡ್ರಿ. ನೀವು ನಿಮ್ಮ ಒಂದು ಭೂಮಿಗೆ ಹೆಚ್ಚಿನ ಇಳುವರಿ ಕೊಡುವಂಥ ತಳಿಯನ್ನು ನೀವೇ ಒಂದು 10-6 ತಳಿಗಳನ್ನು ಬೆಳ್ಕೊಂಡು ಅದರಲ್ಲಿ ಕಂಡುಕೋಬೇಕು. ಕಂಡುಕೊಂಡು ಅಂಥ ತಳಿಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಅಂಥ ತಳಿಗಳನ್ನು ನೀವು ಬೆಳ್ಕೋಬೇಕಾಗತ್ತೆ. ಡಾಕ್ಟ್ರೆ, ಈಗಾಗಲೇ ನಮ್ಮ ಅದೆಷ್ಟೋ ರೈತರು ತಮ್ಮ ಅರಿವಿನ ಆಧಾರದ ಮೇರೆಗೆ ಮತ್ತು ತಮ್ಮ ಸುತ್ತಮುತ್ತಲಿನ ಅದೆಷ್ಟೋ ರೈತರು ಹೇಗೆ ಅವರು ನಾಟಿ ಮಾಡಿದರೆ, ಹೇಗೆ ಅವರು ಈ ಭತ್ತವನ್ನು ತಳಿ ಆಯ್ಕೆ ಮಾಡಿಕೊಂಡಿದ್ರು, ಅವನ್ನೇ ನಾವು ಕೂಡ ನಾಟಿ ಮಾಡ್ತೀವಿ ಅಥವಾ ನಿರಂತರವಾಗಿ ಅಲ್ಲಿಗೆ ಎಲ್ಲಿಗೆ ಹೋಗಬೇಕಾಗುತ್ತೆ, ನಮಗೆ ಸಮಯ ಇಲ್ಲ, ಟೈಮ್ ಇಲ್ಲ, ಅಥವಾ ವಿಜ್ಞಾನಿಗಳನ್ನು ಕಾಣಲಿಕ್ಕೆ ನಮಗೆ ಆಗೋದಿಲ್ಲ, ಅಷ್ಟು ದೂರವರೆಗೆ ಹೋಗಿ ಹೇಗೆ ಮಾಹಿತಿಯನ್ನು ಪಡೆದುಕೊಳ್ಬೇಕು, ಹಾಗೆ ಹೀಗೆ ಹತ್ತಾರು ಪ್ರಶ್ನೆಗಳಿಂದ ತಲೆಯನ್ನು ಇಲ್ಲ ಸಲ್ಲದ ಅನುಮಾನಗಳಿಗೆ ತಾವೆಷ್ಟಿಗೆ ತಾವೇ ಈಡು ಮಾಡಿಕೊಂಡು ಒಂದು ಅವೈಜ್ಞಾನಿಕವಾಗಿ ತಳಿಗಳನ್ನು ಆಯ್ಕೆ ಮಾಡುವ ಬದಲಾಗಿ ವೈಜ್ಞಾನಿಕ ದೃಷ್ಟಿಯಿಂದ ಮತ್ತು ಕೃಷಿ ಸಂಶೋಧನಾ ಕೇಂದ್ರ ಶಿಫಾರಸು ಮಾಡಿದಂಥ ಅನೇಕ ಪ್ರಯೋಗಾಲಯದ ಒಂದು ಫಲಿತಾಂಶದ ಆಧಾರದ ಮೇರೆಗೆ ಶಿಫಾರಸು ಮಾಡಿದಂಥ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿ, ಆ ಮುಖೇನ ರೈತರು ಒಂದು ಉತ್ಕೃಷ್ಟ ಗುಣಮಟ್ಟದ ತಳಿಯನ್ನು ಆಯ್ಕೆ ಮಾಡಿಕೊಳ್ಳಲಿ, ಹಾಗೆಯೇ ಅತಿ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳಲಿ ಮತ್ತು ಅತಿ ಹೆಚ್ಚಿನ ಆದಾಯವನ್ನು ಕೂಡ ಪಡೆದುಕೊಳ್ಳಲಿ ಅನ್ನುವಂಥ ಆಶಯದಿಂದ ಇದುವರೆಗೆ ತಮ್ಮನ್ನು ಈ ಭತ್ತದ ತಳಿಗಳ ಆಯ್ಕೆ, ಅದು ಹಿಂಗಾರಿ ಹಂಗಾಮು ಇರ್ಬೋದು ಅಥವಾ ಮುಂಗಾರಿ ಹಂಗಾಮಿಗೆ ಇರ್ಬೋದು, ಈ ಎರಡೂ ಹಂಗಾಮುಗಳಿಗೆ ಹೇಗೆ ಯಾವ್ಯಾವ ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಸೂಕ್ತ ಅನ್ನುವಂಥ ಮಾಹಿತಿಯನ್ನು ಕೇಳಿದ ಅದಕ್ಕೆ ತಾವು ಎಲ್ಲ ವಿವರಗಳನ್ನು ಮಾರ್ಮಿಕವಾಗಿ ನಮ್ಮ ರೈತರಿಗೆ ಮನ ಮುಟ್ಟುವಂತೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಇದುವರೆಗೆ ಭತ್ತದ ತಳಿ ಆರೈಕೆ ಕುರಿತು ಡಾಕ್ಟರ್ ಮಹಾಂತ ಶಿವಯೋಗಯ್ಯ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಪ್ರಸಾದ್. ರೈತ ಬಾಂಧವರೇ, ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿರುವಂತಹ ಕೆಲವು ಕೃಷಿ ಗೀತೆಗಳನ್ನ. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹತ್ತಿಯ ಬಿಡದೆ ಬಿತ್ತಬೇಕು, ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಕಳೆನಾಶಕ ಟೂ ಫೋರ್ ಡಿ ಲವಣ ಪರ